ಆಕಾಶವಾಣಿ. ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ರಾಷ್ಟೀಯ ತೋಟಗಾರಿಕೆ ಅಭಿಯಾನ, ಕೊಯ್ಲೋತ್ತರ ನಿರ್ವಹಣೆ ಹಾಗೂ ಸಂಸ್ಕರಣೆ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ತೋಟಗಾರಿಕೆ ಮಿಷನ್ ಏಜೆನ್ಸಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಕೆಎಂ ಪರಶಿವಮೂರ್ತಿ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ದಿ ಮತ್ತು ಮಾರುಕಟ್ಟೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಸಿಜಿ ನಾಗರಾಜ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ. ತಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ, ತರಬೇತಿ, ಸಸಿಗಳ ಪೂರೈಕೆ, ನೀರಾವರಿ ಸೌಲಭ್ಯ, ಪೋಷಕಾಂಶಗಳ ಪೂರೈಕೆ, ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ. ಉಪಯೋಗಿಸಿಕೊಳ್ಳಿ, ಕಡಿಮೆ ಖರ್ಚು, ಕಡಿಮೆ ಕೆಲಸ, ನಿರಂತರ ಆದಾಯ. ತಾಳೆ ಬೆಳೆಯಿರಿ, ಬಾಳು ಹಸನು ಮಾಡಿಕೊಳ್ಳಿ. ಕೇಳಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ತಾವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2237074 77, 2237074 88, ಮತ್ತು 2237094 99. ಎಸ್ಟಿಡಿ ಸಂಖ್ಯೆ 0 8 0. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ, ಇವತ್ತು ತೋಟಗಾರಿಕಾ ರಾಷ್ಟೀಯ ತೋಟಗಾರಿಕೆ ಅಭಿಯಾನದಲ್ಲಿ ಕೊಯ್ಲೋತ್ತರ ನಿರ್ವಹಣೆ ಹಾಗೂ ಸಂಸ್ಕರಣೆ ಆಧಾರಿತ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ಪ್ರಶ್ನೆಗಳನ್ನು ಕೇಳಬಹುದು. ಮೊದಲಿಗೆ ನಮ್ಮ ಪರಶುಮೂರ್ತಿಯವ್ರನ್ನ ಒಂದು ಪ್ರಶ್ನೆಯನ್ನು ಕೇಳಬೇಕು ಸರ್. ಈ ತೋಟಗಾರಿಕೆಯಲ್ಲಿ ಈ ಸಂಸ್ಕರಣೆ ಅನ್ನೋದು ಯಾಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ? ನಮಸ್ಕಾರ ರೈತ ಬಂಧುವರಿಗೆ. ಸರ್, ಈಗ ತೋಟಗಾರಿಕೆ ಅಥವಾ ಯಾವುದೇ ಬೆಳೆಗಳಾಗಲಿ, ಒಂದು ಸಾರಿ ನಾವು ಕೊಯ್ಲು ಮಾಡಿದ್ಮೇಲೆ ಅವು ಕೆಲವೊಂದು ಹಣ್ಣು ತರಕಾರಿಗಳು ಮತ್ತೆ ಕೆಲವೊಂದು ಬೀಜಗಳೇ ಆಗ್ಬಹುದು, ಅದನ್ನ ನಾವು ಹೆಚ್ಚು ದಿನ ಶೇಖರಣೆ ಮಾಡಲಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಅಂದ್ರೆ ನಾರ್ಮಲ್ ಆಗಿ ಶೇಖರಣೆ ಮಾಡಲಿಕ್ಕೆ ಬರೋದಿಲ್ಲ, ಸ್ಟೋರ್ ಮಾಡಕ್ಕೆ ಬರೋದಿಲ್ಲ. ಹಾಗಾಗಿ ಅದರದು ಕೆಲವೊಂದು ಬಾರಿ ಏನ್ ಮಾಡಬೇಕಾಗುತ್ತೆ, ಆ ಇರೋ ಒಂದು ಫಾರ್ಮ್ ಇಂದ ಬೇರೆ ತರದಲ್ಲಿ ನಾವು ಅದನ್ನ ಕನ್ವರ್ಟ್ ಮಾಡಿ ಇಟ್ಕೋಬೇಕಾಗ್ತದೆ. ಉದಾಹರಣೆಗೆ ನಾವು ಮಾವು ಆಗ್ಬಹುದು, ಮಾವು ಅನ್ನೋ ಒಂದು ಪದಾರ್ಥನ ನಾವು ಹಾಗೆ ಇಟ್ಟರೆ ಒಂದು ವಾರದಲ್ಲಿ ಅದು ಮಾವು ಹಣ್ಣು ಕೊಳೆಯುತ್ತೆ. ಅದನ್ನ ಪಲ್ಪ್ ಮಾಡಿ ಇಟ್ಕೊಂಡ್ರೆ ಅದನ್ನ ನಾವು 6 ತಿಂಗಳು ಹಾಗೆ ಇಡಬಹುದು. ಇನ್ನು ನೀವು ಅದನ್ನ ಶೇಖರಣೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಶೇಖರಣೆ ಮಾಡಿದ್ರೆ 2 ವರ್ಷದವರೆಗೂ ಇಟ್ಕೋಬಹುದು. ಆ ರೀತಿ ನಾವು ಅದರದ್ದು ಶೇಖರಣಾ ಅವಧಿಯನ್ನ ವಿಸ್ತರಣೆ ಮಾಡಲಿಕ್ಕೆ ನಾವು ಈ ರೀತಿ ಸಂಸ್ಕರಣೆ ಮಾಡ್ತೀವಿ. ಒಂದು ಎರಡನೇದು, ಕೆಲವೊಂದು ಮೌಲ್ಯವರ್ಧನೆ ಆಗುತ್ತೆ. ನಾವು ಹಾಗೆ ಹಣ್ಣನ್ನು ಮಾರೋದಕ್ಕೂ ಪಲ್ಪ್ ನ ಮಾಡಿ ಮಾರೋದಕ್ಕೂ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಇದರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅಂದ್ರೆ ಮೌಲ್ಯ ಜಾಸ್ತಿ ಆಗುತ್ತೆ. ಈ ಮೌಲ್ಯವರ್ಧನೆಗೋಸ್ಕರನೂ ಕೂಡ ಮಾರ್ತೀವಿ. ಮತ್ತೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ತುಂಬಾ ದೂರ ಹೋಗಬೇಕು, ತುಂಬಾ ದಿನ ಅದು ಟ್ರಾವೆಲ್ ಅಲ್ಲಿ ಇರಬೇಕು ಅಂತ ಅನ್ನೋದಾದ್ರೆ ಆವಾಗಲೂ ಕೂಡ ನಾವು ಬಲ್ಕ್ ಆಗಿ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಅದನ್ನ ಸಂಸ್ಕರಣೆ ಮಾಡಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಮೌಲ್ಯನೂ ಜಾಸ್ತಿ ಇರುತ್ತೆ, ಮತ್ತೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ. ಈ ಎಲ್ಲಾ ಕಾರಣಗಳಿಂದ ನಾವು ಮೌಲ್ಯವರ್ಧನ ಅತ್ಯಂತ ಪ್ರಮುಖವಾದ ಒಂದು ಕಾರ್ಯಕ್ರಮ ಅಂತ ಹೇಳಿ ಮಾಡಬೇಕಾಗ್ತದೆ. ವಿಶೇಷವಾಗಿ ಯಾವ ಬೆಳೆಗಳನ್ನ ಜಾಸ್ತಿ ಈ ತರ ಸಂಸ್ಕರಣೆ ಅಥವಾ ಒಂದು ನಿರ್ವಹಣೆ ಮಾಡುವಂತದ್ದು ನಮ್ಮ ತೋಟಗಾರಿಕೆ ವಿಷಯಕ್ಕೆ ಬಂದಾಗ? ಈಗ ಉದಾಹರಣೆಗೆ ತರಕಾರಿಗಳಲ್ಲಿ ಸಾಮಾನ್ಯವಾಗಿ ತರಕಾರಿಗಳಲ್ಲಿ ಈಗ ಬೇರೆ ಬೇರೆ ರೀತಿಯಲ್ಲಿ ಸಂಸ್ಕರಣೆ ಮಾಡ್ತಾರೆ. ಉದಾಹರಣೆಗೆ ವಿನೆಗಾರ್ ಅಲ್ಲಿ ಕ್ಲೋಸ್ ಮಾಡ್ತಾರೆ, ಅಂದ್ರೆ ಶೇಖರಣೆ ಮಾಡ್ತಾರೆ. ಅದಕ್ಕೆ ಏನ್ ಹೇಳ್ತೀವಿ, ಗರ್ಕಿನ್ಸ್ ಇರಬಹುದು, ಮತ್ತೆ ಫಿಲಿಪಿನ ಅದಿರಬಹುದು, ಮತ್ತೆ ಈರುಳ್ಳಿ, ವೈಟ್ ಈರುಳ್ಳಿ, ಇವೆಲ್ಲವನ್ನು ನಾವು ಇದರಲ್ಲಿ ವಿನೆಗಾರ್ ಅಲ್ಲಿ ಸ್ಟೋರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದು ನೀವು 6 ತಿಂಗಳವರೆಗೂ ಅದನ್ನ ಇಟ್ಕೋಬಹುದು, ಅದನ್ನ ಹಾಗೆ ಇಟ್ಟರೆ ಇಡಕ್ ಬರಲ್ಲ. ಮತ್ತೆ ಇನ್ನೊಂದೇನು, ಈಗ ದ್ರಾಕ್ಷಿ, ದ್ರಾಕ್ಷಿಯನ್ನು ಹಣ್ಣನ್ನು ಎಷ್ಟು ದಿನ ಇಡಬಹುದು, ಒಂದು ವಾರ. ಅದನ್ನ ಒಣಗಿಸಿ ಅದನ್ನೇ ಒಣ ದ್ರಾಕ್ಷಿ ಮಾಡಿ ಇಟ್ಟರೆ ಅದನ್ನು ಕೂಡ ತುಂಬಾ ದಿನ ನಾವು ಇಟ್ಕೊಂಡು ಅದನ್ನು ಯೂಸ್ ಮಾಡಬಹುದು. ಹಾಗೆ ಕೆಲವೊಂದು ಬಾರಿ ಈಗ ಹುಣಸೆ ಹಣ್ಣು, ಹುಣಸೆ ಹಣ್ಣನ್ನ ನಾವು ಹಾಗೆ ಇಟ್ಟರೆ ಹೆಚ್ಚು ದಿನ ಹುಳುಗಳು ಬರ್ತವೆ, ಅದಕ್ಕೆ ಪೇಸ್ಟ್ ಮಾಡಿ ಕವರ್ ಮಾಡಿ ಅನ್ನು ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ, ಅದು ತುಂಬಾ ದಿನ ಇಡಬಹುದು. ಹಾಗೆ ಜಿಂಜರ್ ಇಡಬಹುದು, ಅಂಜೀರ ಅಂತ ಹಣ್ಣು ಕೂಡ, ಅದು ಕೂಡ ಅಂಜೂರನ ಡ್ರೈ ಮಾಡ್ತಾರೆ. ಅಂಜೂರನ್ನು ಡ್ರೈ ಮಾಡ್ತಾರೆ. ಇತ್ತೀಚೆಗಂತೂ ಹಣ್ಣುಗಳನ್ನೇ ಏನು ಲೋ ಟೆಂಪರೇಚರ್ ಅಲ್ಲಿ ವ್ಯಾಕ್ಯೂಮ್ ಡ್ರೈಯಿಂಗ್ ಅಂತ ಮಾಡಿ ಅದನ್ನ ಟೆಟ್ರಾಪ್ಯಾಕ್ ಅಲ್ಲಿ ಮಾಡಿ ಮಾರ್ತಾರೆ. ಸೊ ಇವೆಲ್ಲವೂ ನಾವು ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ, ಅಂದ್ರೆ ರೇಟ್ ಬಂದಾಗ, ಅಂದ್ರೆ ದರ ಜಾಸ್ತಿ ಆದಾಗ ಮಾರೋದು, ಅದನ್ನ ಶೇಖರಣೆ ತುಂಬಾ ದಿನ ಮಾಡಿ ಇಟ್ಕೊಳ್ಳೋದು, ಇವೆಲ್ಲಕ್ಕೂ ಅನುಕೂಲ ಆಗ್ತದೆ. ಹಾಗೆ ಕೆಲವೊಂದನ್ನ ಶೇಖರಣೆ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜ್ಗೂ ಹಾಕಬೇಕಾಗ್ತದೆ. ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ನಾವು ಉಪಯೋಗಿಸ್ಕೋಬೇಕು. ಅವಾಗ ನಮ್ಮ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಈ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗೆ ರೈತರಿಗೆ ಅಥವಾ ಫಲಾನುಭವಿಗಳಿಗೆ ಏನೇನು ಸವಲತ್ತುಗಳು ಕೊಡ್ತಾ ಇದ್ರೆ ಹೇಗೆ ಸರ್? ಅದು ಈಗ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ತುಂಬಾ ಅತಿ ಹೆಚ್ಚು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಈ ಕೋಲ್ಡ್ ಸ್ಟೋರೇಜಸ್ ಅಂದ್ರೆ ಈಗ ಸಾಮಾನ್ಯವಾಗಿ 1,000 ಟನ್ನಷ್ಟು ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಂದ್ರೆ ಸುಮಾರು 1,000 ಸಾಮಾನ್ಯವಾಗಿ 50 ಲಕ್ಷದಿಂದ 1 ಕೋಟಿ ವರೆಗೂ ನಾವು ಇನ್ವೆಸ್ಟ್ ಮಾಡಬೇಕಾಗ್ತದೆ, ಬಂಡವಾಳ ಹೂಡಬೇಕಾಗ್ತದೆ. ಅದೇ ರೀತಿ ನಾವು ನಮ್ಮ ತೋಟಗಾರಿಕೆ ಈ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಲ್ಲಿ ಉದ್ಯಮಿಗಳನ್ನು ನಾವು ಇಲ್ಲಿ ಆಹ್ವಾನಿಸ್ತೀವಿ. ಯಾಕೆಂತಂದ್ರೆ ನಮ್ಮಲ್ಲಿ ಇನ್ವೆಸ್ಟ್ ಮಾಡೋರು ಬೇಕು, ಹೂಡಿಕೆ ಮಾಡೋರು ಬೇಕು. ರೈತರಷ್ಟೇ ಹೂಡಿಕೆ ಮಾಡೋಕ್ಕಾಗಲ್ಲ, ರೈತರ ಗುಂಪುಗಳು ಸೇರ್ಕೊಂಡು ಹೂಡಿಕೆ ಮಾಡಬಹುದು. ಅವ್ರಿಗೆ ಉದ್ಯಮಿಗಳಿಗೆ ಮತ್ತೆ ರೈತರುಗಳು ಕೂಡ ಎಲ್ಲ ಒಬ್ಬ ಪ್ರಗತಿಪರ ರೈತ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿ ಇದೀನಿ ನಾ ಮಾಡ್ತೀನಿ ಅಂದ್ರೆ ಅವ್ರಿಗೂ ಕೂಡ 1 ಟನ್ನ ಕೆಪಾಸಿಟಿನಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಿದ್ರೆ ಅದಕ್ಕೆ 35,000 ರೂಪಾಯಿ ಸಹಾಯಧನ, 35% ಅಂತ ಹೇಳ್ತೀವಿ, 35,000 ರೂಪಾಯಿ ಸಹಾಯಧನವನ್ನ ಕೊಡ್ಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಸಾರಿ 3,500 ಆ ಪ್ರಮಾಣದಲ್ಲಿ ನಾವು ಅವ್ರಿಗೆ 100 ಟನ್ 1,000 ಟನ್ 5,000 ಟನ್ ವರೆಗೂ ಕೊಡ್ತೇವೆ. 5,000 ಟನ್ ವರೆಗೂ 1,75,00,000 ವರೆಗೂ ಅವ್ರಿಗೆ ಒಬ್ಬ ವ್ಯಕ್ತಿ ಅದರದ್ದು ಸಹಾಯಧನ ಪಡ್ಕೋಬಹುದು. ಇದುವರೆಗೆ ಯಾವ ಬೆಳೆಗೆ ತಾವು ಕೊಟ್ಟಿದ್ದೀರಾ, ಯಾವ ಪ್ರಾಂತದಲ್ಲಿ ನಮ್ಮ ರಾಜ್ಯದಲ್ಲಿ ಕೊಟ್ಟಿದ್ದೀರಾ? ಏನ್ ಸರ್, ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೋಲ್ಡ್ ಸ್ಟೋರೇಜಸ್ ಇದೆ. ಅತಿ ಹೆಚ್ಚು ಅಂತಂದ್ರೆ ಹುಬ್ಳಿ ಧಾರವಾಡ, ರಾಯಚೂರು, ಬಳ್ಳಾರಿ, ಬೆಂಗಳೂರು, ಮತ್ತೆ ಹಾಗೆ ದಾವಣಗೆರೆಯಲ್ಲಿದೆ, ಬೆಳಗಾಂ, ಮತ್ತೆ ನಮ್ಮ ಮೈಸೂರಲ್ಲಿ, ವಿಜಯಪುರದಲ್ಲಿ ಎಲ್ಲ ಕಡೆನೂ ಕೊಟ್ಟಿದೀವಿ ಆಲ್ಮೋಸ್ಟ್. ಬಟ್ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೋಲ್ಡ್ ಸ್ಟೋರೇಜಸ್ ಇದೆ. ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸಿಜಿ ನಾಗರಾಜ್ ಅವರೇ, ವಿಶೇಷವಾಗಿ ಮಾವು ಅಂದ ತಕ್ಷಣ ಇದು ಹಣ್ಣಿನ ರಾಜ ಅಂತ ಕರಿತೀವಿ. ಇದರ ಒಂದು ಸಂಸ್ಕರಣೆ ಮತ್ತು ನಿರ್ವಹಣೆ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ, ಬೇಕು ಕೂಡ. ಇದು ಯಾಕೆ ಇದನ್ನ ಈ ಒಂದು ಬೆಳೆಗೆ ಸಂಸ್ಕರಣೆ ನಿರ್ವಹಣೆ ಯಾವ ತರ ಮಾಡಬೇಕು, ಹೇಗೆ ಮಾಡೋದನ್ನು ಹೇಳಿ. ಮಾವು ಮಾರುಕಟ್ಟೆಗೆ ನಾವು ಉತ್ಪಾದಿಸುವ 35% ಅಷ್ಟು ನಾವು ಕನ್ಸ್ಯೂಮ್ ಮಾಡ್ತೇವೆ, ಇನ್ನೊಂದು 35% ಅಷ್ಟು ಹೊರ ರಾಜ್ಯಗಳಿಗೆ ಕಳಿಸ್ತೇವೆ, ಆಮೇಲೆ ಇನ್ನೊಂದು 5% ಅಷ್ಟು ನಮ್ಮ ಜ್ಯೂಸ್ ಅಂಗಡಿಗಳವರು ಉಪಯೋಗಿಸ್ತಾರೆ, 1% ಅಷ್ಟು ಎಕ್ಸ್ಪೋರ್ಟ್ ಆಗುತ್ತೆ, 1%. ಆಮೇಲೆ 15% ಅಷ್ಟು ವೇಸ್ಟ್ ಆಗ್ತದೆ, ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಆಗ್ತದೆ, ಹಾರ್ವೆಸ್ಟ್ ಇಂದ ಹಿಡಿದು ಇದ್ ಮಾಡೋರಿಗೆ. ಇದರಲ್ಲಿ ಏನ್ ಪ್ರಾಮುಖ್ಯತೆ ಅಂತಂದ್ರೆ, ಮ್ಯಾಂಗೋದಲ್ಲಿ ಯೂಸ್ವಲಿ ಪಲ್ಪ್ ಅನ್ನ ಶೇಖರಣೆ ಮಾಡಿ ಇಡ್ತಾರೆ ಟೆಟ್ರಾ ಬ್ಯಾಗ್ಸ್ ಅಲ್ಲಿ. ಮೊದಲು ಕ್ಯಾನ್ ನಲ್ಲಿ ಮಾಡ್ತಾ ಇದ್ರು, ಈಗ ಅದ್ರ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಈಗ ಟೆಟ್ರಾ ಪ್ಯಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಇಡ್ತಾರೆ. ಅದು 2 ವರ್ಷದವರೆಗೆ ನಾವು ಅದನ್ನ ಶೇಖರಣೆ ಮಾಡಿ ಇಡಬಹುದು. ಈಗ ಏನು ಫ್ರೂಟಿ ಯಾವ್ಯಾವ ಜ್ಯೂಸ್ ಗಳು ಸಿಗ್ತವೋ ಅದು B2B ಅಂತಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಕೊಡುವಂತದ್ದು. ಪಲ್ಪ್ ಮಾಡಿಬಿಟ್ಟು ಬೇರೆಯವರು ತಗೊಳ್ತಾರೆ, ಈ ಜ್ಯೂಸ್ ಮಾಡೋರು ತಗೊಂಡು ಜ್ಯೂಸ್ ಮಾಡಿ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ತೋತಾಪುರಿನ ಸಾಕಷ್ಟು ಪ್ರಮಾಣದಲ್ಲಿ ನಾವು ಪಲ್ಪ್ ಆಗಿ ಕನ್ವರ್ಟ್ ಮಾಡ್ತೇವೆ. ಆದರೆ ಸಾಮರ್ಥ್ಯ 1,500 ಟನ್ ಪರ್ ಡೇ ಅಷ್ಟು ಇದೆ ನಮ್ಮಲ್ಲಿ. ಒಂದು 11 ಸಂಸ್ಥೆಗಳು ಮಾಡ್ತಾ ಇದ್ದಾವೆ, ಈವನ್ ಮದರ್ ಡೈರಿ ಅವರ ಸಫಲ್ ಕೂಡ ಮಾಡ್ತಾ ಇದೆ. ಅವ್ರದ್ದು 600 ಟನ್ ಪರ್ ಡೇ ಮಾಡುವ ಕೆಪಾಸಿಟಿಯ ಒಂದು ಫ್ಯಾಕ್ಟರಿ ಇದೆ, ಪಲ್ಪ್ ಮಾಡ್ತಾ ಇದೆ. ಈ ಸಾಮರ್ಥ್ಯಗಳನ್ನ ಹೆಚ್ಚಿಸಲಿಕ್ಕೋಸ್ಕರ ಈಗ ನಾವು ಪ್ರೈವೇಟ್ ಇನ್ವೆಸ್ಟರ್ಸ್ ಅಂದ್ರೆ ಹೂಡಿಕೆದಾರರನ್ನ ರಾಮನಗರ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈಗ ನಾವು ಈ 35% ಅಲ್ಲಿ ಆಲ್ಮೋಸ್ಟ್ ನಮಗೆ 12-14 ಲ್ಯಾಕ್ ಮೆಟ್ರಿಕ್ ಟನ್ಸ್ ಬರ್ತದೆ ವರ್ಷ, ಆನ್ ಇಯರ್ ಆಫ್ ಇಯರ್ ನೋಡಿಕೊಂಡು. ಇದರಲ್ಲಿ ಆಲ್ಮೋಸ್ಟ್ 3-4 ಲಕ್ಷ ಟನ್ ತೋತಾಪುರಿನೇ ಇರ್ತದೆ. ಮೋಸ್ಟ್ ಆಫ್ ದಿಸ್ ಈಸ್ ಫ್ರಮ್ ಇದರಿಂದ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಿಂದ. ಇದು ಸಂಸ್ಕರಣೆಯಲ್ಲಿ ತೋತಾಪುರಿ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದ್ರೆ 50% ಅಷ್ಟು ನಮಗೆ ಪಲ್ಪ್ ಬರ್ತದೆ, ಅಂದ್ರೆ ಹೆಚ್ಚಾಗಿ ಬರುವ ಬೇರೆ ಹಣ್ಣುಗಳಲ್ಲಿ ಅಷ್ಟು ಸಿಗುವುದಿಲ್ಲ. ಇದರಲ್ಲಿ 2 ಕೆಜಿಗೆ 1 ಕೆಜಿ ಪಲ್ಪ್ ಸಿಗ್ತದೆ. ಸೊ ತೋತಾಪುರಿಯನ್ನು ಜಾಸ್ತಿ ಮಾಡ್ತಾರೆ, ಅಲ್ಫಾನ್ಸ ಕೂಡ ಮಾಡ್ತಾರೆ, ಅಲ್ಫಾನ್ಸ್ ಅಂದ್ರೆ ಬಾದಾಮಿಯಲ್ಲಿ ಕೂಡ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ. ಸೊ ಇದರಿಂದ ಲಾಸ್ಟ್ ಸೀಸನ್ ಅಲ್ಲಿ ಒಳ್ಳೆಯ ತೋತಾಪುರಿಗೆ ದರ ಸಿಕ್ಕಿದೆ. ಈಗ ನಾವು ಮಾರುಕಟ್ಟೆ ಹತ್ರ ಹೋದ್ರೆ, ವಿಶೇಷವಾಗಿ ಮಾವಿನ ಮಾರುಕಟ್ಟೆ ಹತ್ರ, ಏನು ರೈತರು ಕೊಯ್ಲು ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಸುಮಾರು ಅಲ್ಲಿ ವೇಸ್ಟ್ ಅಥವಾ ಹಾಳಾಗಿರುವಂತಹ ಹಣ್ಣುಗಳನ್ನ ನಾವು ನೋಡ್ತಾ ಇರ್ತೀವಿ. 10-30% ಶೇಕಡಾವಾರು ಅದು ಹಾಳಾಗ್ತಾ ಇರುತ್ತೆ. ಯಾಕೆ ಏನು ಇದು ಕೊಯ್ಲು ಹತ್ರದಲ್ಲಿ ಏನು ನ್ಯೂನ್ಯತೆ ಇದೆ ಅಂತ ಇರತಾವು? ಕೊಯ್ಲೆ ತರ ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಸುಧಾರಣೆಗಳಾಗಿದೆ. ಇವುಗಳನ್ನ ಕಾರ್ಟನ್ ಬಾಕ್ಸಸ್ ನಲ್ಲಿ ಮಾರಾಟ ಮಾಡುವಂತಹ ವ್ಯವಸ್ಥೆಗಳು ಕೂಡ ಬಂದಿದೆ. ಆಮೇಲೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ನಿಷೇಧಿಸಲಾಗಿದೆ, ಅದನ್ನ ರೈಪನಿಂಗ್ ಮಾಡೋದಿಲ್ಲ ಈಗ. ಆದ್ರೆ ಇದರಲ್ಲಿ ಏನು ಅಂದ್ರೆ ಮಾವಿನಲ್ಲಿ ಈಗಾಗಲೇ ಸಾಹೇಬ್ರು ಹೇಳಿದಾಗೆ ಒಂದು ವಾರದಿಂದ 14 ದಿವಸವರೆಗೆ ನಾವು ಇಡಬಹುದು. ಅದಕ್ಕಿಂತಲೂ ಜಾಸ್ತಿ ಮಾರಾಟ ಆಗ್ಲಿಲ್ಲ ಅಂತಂದ್ರೆ ಅವಾಗ ಕೊಳತಿಯದು. ಆಮೇಲೆ ಹ್ಯಾಂಡ್ಲಿಂಗ್, ಯಾವಾಗ ನಾವು ಒಂದು ಕ್ರೇಟ್ಸ್ ನಲ್ಲಿ ತಂದು ಹಣ್ಣುಗಳನ್ನು ಸರಿಯಾಗಿ ಮಾಗಿಸಿ ಮಾಡಿದ್ರೆ ಒಳಪೆಟ್ಟು ಆಗಿದ್ದಂತ ಹಣ್ಣುಗಳು ಸರಿಯಾಗಿ ಕೊಳತು ಬಿಡ್ತವೆ. ಆಮೇಲೆ ಸರಿಯಾಗಿ ಹ್ಯಾಂಡ್ಲಿಂಗ್ ಮಾಡಲಿಲ್ಲ, ಏನಾದ್ರೂ ಬ್ರೂಸಸ್ ಆಗಿತ್ತು, ಕಟ್ ಆಗಿತ್ತು ಅಂತಂದ್ರೆ ಅಲ್ಲಿ ಕೊಳೆಯೋದಕ್ಕೆ ಶುರು ಆಗ್ತದೆ. ಇನ್ನು ಏನು ಅಂತಂದ್ರೆ ನಮ್ಗೆ ಈ ಹವಾಮಾನ ಏರಿಳಿತಗಳಿಂದಾಗಿ ಫ್ಲವರಿಂಗ್ ಡಿಲೇ ಆಗ್ತಾ ಇದೆ, ಕ್ರಾಪ್ ಮೂವ್ ಆಗ್ತದೆ. ಮೇಗೆ ಮೇ ನಂತರ ಮಳೆಗಳು ಶುರು ಆಗ್ತದೆ, ಮಳೆನಲ್ಲಿ ಫ್ರೂಟ್ ಫ್ಲೈಗಳು ಎಗ್ಗಳನ್ನ ಆಗ್ತವೆ, ಅವು ಮೊಟ್ಟೆಗಳನ್ನ ಇಡ್ತವೆ. ಅವಾಗ ಹಾಳಾಗೋದನ್ನ ನಾವು ಸಾಮಾನ್ಯವಾಗಿ ನೋಡಬಹುದು. ಮೇಲೆ ಚೆನ್ನಾಗಿ ಕಾಣಿಸ್ತದೆ, ಆದ್ರೆ ಕಟ್ ಮಾಡಿದಾಗ ಹುಳಗಳು ಕಾಣಿಸ್ತದೆ, ಅದು ಕೊಳತ ಆಗ್ತದೆ. ಆ ತರದ್ದು ಇರ್ತದೆ ಕಂಡೀಷನ್. ಅದಗಳಿಗೆ ಕಂಟ್ರೋಲ್ ಮೆಜರ್ಸ್ ಮಾಡ್ತಾ ಇದ್ದಾರೆ ರೈತರು ಈಗಾಗಲೇ. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಾರೆ, ಮೊದಲನೇ ಕರೆ. ಹಲೋ ಹಲೋ ಹಲೋ ಹಲೋ, ತಮ್ಮ ಹೆಸರು? ಉಮೇಶ್ ಅಂತ ಹೇಳಿ. ಏನು ತಮ್ಮ ಪ್ರಶ್ನೆ? ಸರ್, ತೆಂಗಿನ ತೋಟಗಳಿಗೆ ಗರಿ ರೋಗ ಬಂದಿತ್ತಲ್ಲ, ಏನ ಔಷಧಿ ಸರ್? ನೋಡಿ, ಇವತ್ತಿನ ವಿಷಯ ತೋಟಗಾರಿಕೆಯಲ್ಲಿ ಕೊಯ್ಲೋತ್ತರ ನಿರ್ವಹಣೆ ಹಾಗೆ ಸಂಸ್ಕರಣೆ, ಆದ್ರೂ ಪರವಾಗಿಲ್ಲ. ನಮ್ಮ ಈಗ ತಾವು ಎಲ್ಲಿ, ಯಾವ ಜಿಲ್ಲೆಯವರು? ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಆಫೀಸ್ ಇದೆ. ಯಾವ ತಾಲೂಕಲ್ಲಿ ಬರ್ತೀರಿ? ಕಡೂರು ತಾಲೂಕು. ಕಡೂರು ತಾಲೂಕಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿ ಹುಳುಗಳನ್ನು ಮಾಡ್ತಾರೆ. ಅದನ್ನ ಹುಳ ಗರಿ ತಿನ್ನು ಹುಳುಗಳನ್ನು ತಿನ್ನುವಂತ ಒಂದು ಹುಳುಗಳನ್ನ ಅಲ್ಲಿ ಮಾಡ್ತಾರೆ. ಅಲ್ಲಿ ಹೋಗಿ ವಿಚಾರ ಮಾಡಿ ಅವ್ರು ನಿಮ್ಗೆ ಹುಳುಗಳು ಕೊಡ್ತಾರೆ. ಹುಳುಗಳಿಗೆ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಹೇಗೆ ಕಂಟ್ರೋಲ್ ಮಾಡಬೇಕು, ಯಾವ ಔಷಧಿ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಥ್ಯಾಂಕ್ ಯು. ಹಲೋ, ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು? ಹಲೋ, ಉಮೇಶ್. ಉಮೇಶ್ ಅಂತ ಹೇಳಿ. ತಮ್ಮ ಪ್ರಶ್ನೆ ಕೇಳಿ. ನಿಮ್ಮ ಕಟ್ ಆಯ್ತು. ಹಲೋ ಹಲೋ ಹಲೋ ಸರ್, ಈ ಕರೆ ಕಡಿತ ಆಯ್ತು ಸರ್. ಯಾಕೆ ಈ ಮಾವಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಇದನ್ನ ಈಗ್ಲಿಂದ ಆ ಒಂದು ಏನು ವೇಸ್ಟ್ ಆಗುವಂತದ್ದು ಹಾಳಾಗೋದನ್ನ ತಡಿಲಿಕ್ಕೆ ಏನ ಕ್ರಮಗಳನ್ನ ತಗೋಬಹುದಾ ಅಂತ? ಯಾಕೆ ಮುಂದೆ ಒಂದೆರಡು ತಿಂಗಳಲ್ಲಿ ಅದು ಹೂ ಹಂತಕ್ಕೆ ಬರುತ್ತೆ, ಪೀಚು ಮತ್ತೆ ಹಣ್ಣು ಇದೆಲ್ಲ ಬರ್ತಾ ಇರತ್ತೆ, ಏನು? ಪ್ರತಿ ಸಾರಿನು ಪ್ರತಿ ಸೀಸನ್ ಗೆ ನಾವು ಒಂದು ತಾಂತ್ರಿಕ ಸಮಿತಿ ಇದೆ ನಮ್ಮಲ್ಲಿ, ಅವರು ರೆಕಮೆಂಡೇಶನ್ಸ್ ಯಾವ ತರ ಹ್ಯಾಂಡಲ್ ಮಾಡಬೇಕು, ಏನ್ ಮಾಡಬೇಕು ಅಂತ ತಾಂತ್ರಿಕವಾಗಿ ತರಬೇತಿಗಳನ್ನು ಕೊಡ್ತೀವಿ, ಡೆಮಾನ್ಸ್ಟ್ರೇಷನ್ಸ್ ಮಾಡ್ತೀವಿ, ಪ್ರಾತ್ಯಕ್ಷತೆಗಳನ್ನು ಮಾಡ್ತೇವೆ, ಯಾವ ರೀತಿ ಹಾರ್ವೆಸ್ಟ್ ಮಾಡಬೇಕು, ಹುಳ ಬರದ ರೀತಿಯಲ್ಲಿ ಯಾವ್ದು ಸ್ಪ್ರೇಗಳನ್ನು ಮಾಡಬೇಕು, ಆಮೇಲೆ ಹಣ್ಣುಗಳನ್ನು ಯಾವ ರೀತಿ ಕೊಯ್ಲ್ ಮಾಡಬೇಕು, ಯಾವ ತರ ಅದನ್ನ ಡಿಸ್ಯಾಪ್ ಮಾಡಬೇಕು, ಸೋನೆ ಬರ್ತದೆ ಅದರಲ್ಲಿ ಹಾರ್ವೆಸ್ಟ್ ಮಾಡಬೇಕು, ದ್ರವರೂಪದ ಪದಾರ್ಥ. ಹೌದು, ಆ ಸೋನೆ ಬಂದ್ಬಿಟ್ಟು ಅದು ಕರೋಸಿವ್, ಅದು ಸ್ಕಿನ್ ಅದು ಇದ್ರ ಮೇಲೆ ಬಿದ್ರೆ ಅದು ಕಪ್ಪು ಮಚ್ಚೆ ಆಗ್ತದೆ. ಅದನ್ನ ಬಿಡಿಸಬೇಕು ಅಂದ್ರೆ ಒಂದು ತೊಟ್ಟನ್ನ ಇಟ್ಟು ಕಟ್ ಮಾಡಬೇಕು. ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ, ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನಿಂದ ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ಅವರ, ನಿಮ್ ಪ್ರಶ್ನೆ? ಸರ್, ಮಾವಿನ ತೋಟಾಪಿ ಬಗ್ಗೆ ಹೇಳ್ತಿದ್ರೆ, ಅದು ಮನೆಯಲ್ಲೇ ನಾವೇನೋ ಸಂಸ್ಕರಣೆ ಮಾಡೋ ವಿಧಾನಗಳೇನ ಇದೆಯಾ ಸರ್? ತೋಟಾಪಿ ಅದು ಒಳ್ಳೆ ಪ್ರಶ್ನೆ. ನಮ್ಮ ನಾಗರಾಜ್ ಅವರು ಪ್ರಶ್ನೆಗೆ ಉತ್ತರ ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ. IHR ಸಂಸ್ಥೆಯವರು ಮಾವು ಪೂರಿಯನ್ನು ಮಾಡುವುದು ಹೇಗೆ ಅಂತ ಒಂದು ತಾಂತ್ರಿಕವಾಗಿ ಡೆವಲಪ್ ಮಾಡಿರುವ ಒಂದು ವಿಧಾನ ಇದೆ, ಅದನ್ನ ತರಬೇತಿ ನಾವು ಕೊಡ್ತೇವೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರುವ ಚಿಂತಾಮಣಿಯಲ್ಲಿರುವ ಸೆಂಟರ್ ನಲ್ಲಿ ನಾವು ಮಡಿಕೆರೆ ಅಂತ ಒಂದು ಸೆಂಟರ್ ಇದೆ, ಅಲ್ಲಿ ತರಬೇತಿಯನ್ನು ನಾವು ಕೊಡ್ತೇವೆ. ನೀವು ನೋಂದಾಯಿಸಿಕೊಂಡು ನಾವು ಟ್ರೈನಿಂಗ್ ಅನ್ನ ಪಡ್ಕೊಂಡು ಆ ರೀತಿ ಮಾಡಬಹುದು, ಸಂಸ್ಕರಣೆ ಮಾಡಬಹುದು. ಅಲ್ಲಿ ಕೂಡ ಸಂಸ್ಕರಣೆ ಮಾಡಲಿಕ್ಕೆ ನಮ್ಮದು ಒಂದು ಸ್ಮಾಲ್ ಯೂನಿಟ್ ಇದೆ, ಒಂದು ಘಟಕ ಇದೆ. ಅಲ್ಲಿ ನಿಮ್ಮ ಹಣ್ಣುಗಳನ್ನ ತಗೊಂಡು ಕ್ಯಾನ್ ಮಾಡ್ಕೋಬಹುದು, ಕ್ಯಾನ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇದೆ, ಅವುಗಳನ್ನು ನೀವು ಮಾಡ್ಕೋಬಹುದು. ತರಬೇತಿಯನ್ನು ಕೂಡ ಕೊಡ್ತಾ ಇದೀವಿ. ನೀವು ಸಹಕಾರ ಸ್ವಸಹಾಯ ಸಂಘಗಳಾಗಿದ್ರೆ ಹೆಣ್ಮಕ್ಳೆಲ್ಲ ಸೇರಿ ಅಲ್ಲಿ ಟ್ರೈನಿಂಗ್ ತಗೊಳ್ತಾರೆ. ಆ ರೀತಿ ಬಂದು ಒಂದು ಬ್ಯಾಚ್ ಬಂದ್ಬಿಟ್ಟು ಒಂದು 4 ದಿನದ ತರಬೇತಿಯನ್ನು ಕೊಡ್ತೇವೆ. ಯಾವ್ಯಾವ ರೀತಿಯಲ್ಲಿ ಮ್ಯಾಂಗೋನಲ್ಲಿ ನೀವು ಸಂಸ್ಕರಣೆ ಮಾಡಬಹುದು ಅನ್ನೋದನ್ನ ತೋರಿಸ್ತೇವೆ. ಅದರಲ್ಲಿ ಕ್ಯಾಂಡಿ ಮಾಡಬಹುದು, ಒಂದು ಬಾರ್ ಮಾಡಬಹುದು, ಆಮೇಲೆ ಪಿಕಲ್ ಮಾಡಬಹುದು, ಆಮೇಲೆ ಪೂರಿ ಮಾಡಬಹುದು, ಅದಕ್ಕೆಲ್ಲ ತರಬೇತಿಯನ್ನು ಕೊಡ್ತೇವೆ. ಹೌದು, ಒಂದು ಡೆಫಿನೆಟ್ಲಿ ತಗೋಬಹುದು, ಖಂಡಿತವಾಗಿ ತಗೋಬಹುದು. ತಾವು ಓಕೆ ಥ್ಯಾಂಕ್ ಯು ಹೇಳಿ ಸರ್ ಏನು ಸರ್ ತಾವು ನಮ್ಮ ಮಾಡಿಕೇರಿ ಸೆಂಟರ್ನಲ್ಲಿ ನೋಂದಾಯಿಸಿಕೊಳ್ಳಿ ನಾವು ಇಮಿಡಿಯೇಟ್ ಆಗಿ ನಿಮಗೆ ಅದೊಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಥ್ಯಾಂಕ್ ಯು ಧನ್ಯವಾದ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಹಲೋ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ನಾನು ಮಂಗಳೂರಿಂದ ಇಸ್ಮಾಯಿಲ್ ಅಂತ ಇಸ್ಮಾಯಿಲ್ ಅವರೇ ನಿಮ್ ಪ್ರಶ್ನೆ ಅದೇ ಸರ್ ನೀವೀಗ ಮಾತಾಡೋದೆಲ್ಲ ಕೇಳಿಸಿಕೊಂಡೆ ಸರ್ ಅದೇ ಒಂದು ಏನಂದ ಸರ್ ಅದೇ ಋತುವಲ್ಲಿ ಬೆಳೆದ ಹಣ್ಣುಗಳನ್ನು ಅದೇ ಋತುವಲ್ಲಿ ತಿನ್ನಬೇಕಂತ ಒಂದು ಹೇಳಿದ್ದು ಕೇಳಿದ್ದೇನೆ ಮತ್ತೊಂದು ಸರ್ ನಮ್ಮೂರಲ್ಲಿ ಅಂದ್ರೆ ನಮ್ಮೂರಲ್ಲಿ ಬೆಳೆಯುವ ಹಣ್ಣುಗಳು ಹಲಸು ಪಪ್ಪಾಯಿ ಅನಾನಸ್ ಎಲ್ಲ ಮಾವಿನ ಹಣ್ಣು ಎಲ್ಲ ಉಂಟು ಸರ್ ಅದು ಮಳೆಯಲ್ಲೇ ಮಳೆ ಬಂದೆಲ್ಲ ಕೊಳೆತು ಅಂದ್ರೆ ಒಂದು 100 ಹಲಸು ನಮ್ಮ ಮನೆಯಲ್ಲೇ ಕೊಳೆತು ಹೋಗಿದೆ ಈ ಸಾರಿ ಇದನ್ನು ಏನೆಲ್ಲ ಸಂಸ್ಕರಣೆ ಮಾಡುವುದು ಹೇಗೆ ಅಂತ ಸರ್ ಅದು ಪಲ್ಪ್ ಮಾಡಿದ ಹಣ್ಣುಗಳನ್ನು ಮತ್ತೆ ಯಾವತ್ತು ಟೈಮ್ ಜಾಸ್ತಿ ಆಗಿ ತಿಂದ್ರೆ ಏನಾದ್ರೂ ಜೀವಕ್ಕೆ ತೊಂದರೆ ಉಂಟಂತ ಸರ್ ನಾನು ರೇಡಿಯೋದಲ್ಲಿ ಕೇಳ್ತೇನೆ ಉತ್ತರಿಸಿ ನಮ್ಮ ನಿರ್ದೇಶಕರಾದಂತಹ ಪರಶುಮೂರ್ತಿ ಅವರು ಉತ್ತರಿಸ್ತಾರೆ ಮಂಗಳೂರು ಈ ಮಲೆನಾಡು ಮತ್ತೆ ಈ ಕರಾವಳಿ ಪ್ರದೇಶದಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಶುರುವಾಗ್ತದೆ ಆದ್ರೆ ನಿಮ್ಮ ಹಲಸು ಜೂನ್ ನಂತರ ಹಲಸು ಬರ್ತದೆ ಹೌದು ಸರ್ ಅದೇ ಆಯ್ತು ನೀವು ರೇಡಿಯೋದ ಸ್ವಲ್ಪ ದೂರ ಬನ್ನಿ ಹಲೋ ಜೂನ್ ನಂತರ ಬರ್ತದೆ ಹಾಗಾಗಿ ಹಲಸು ಅರ್ಲಿ ವೆರೈಟೀಸ್ ನ ನೀವು ಬೇಗ ಬರುವಂತ ವೆರೈಟೀಸ್ ನ ಅಲ್ಲಿ ಪ್ರಿಫರ್ ಮಾಡಬೇಕು ಈಗಾಗಲೇ ನಿಮ್ಮಲ್ಲಿ ಇರುವ ಹಳೆ ಮರಗಳಲ್ಲಿ ಏನು ನಿಮ್ ಜೂನ್ ನಂತರ ಬರ್ತದೆ ಅದನ್ನ ನಾವು ಶೇಖರಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಮಳೆ ನೀರು ಬಿದ್ದು ಕೊಳೆಯೋಕ್ ಶುರು ಆಗುತ್ತೆ ಮತ್ತೆ ಅದು ತೆಗೆದ್ಮೇಲೆ ಇಮಿಡಿಯೇಟ್ ಆಗಿ ಹಣ್ಣು ಆಗುವಷ್ಟೊತ್ತಿಗೆ ಕೊಳೆಯೋಕ್ ಶುರು ಆಗುತ್ತೆ ಸೊ ಮತ್ತೆ ನೀವು ಅದನ್ನ ಪಲ್ಪ್ ಮಾಡೋದು ಇನ್ನೊಂದ್ ಮಾಡೋದು ಕ್ವಾಲಿಟಿ ಅದು ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಆಯ್ತು ಧನ್ಯವಾದ ಇಸ್ಮಾಯಿಲ್ ಅವರೇ ಮುಂದಿನ ಕರೆ ಹಲೋ ಹಲೋ ನಮಸ್ಕಾರ ಸರ್ ನಮಸ್ಕಾರ ಮಹದೇವ್ ಶೆಟ್ರು ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ನಿಮ್ಮ ಪ್ರಶ್ನೆ ನಮಸ್ಕಾರ ಹಲೋ ನಿಮ್ಮ ಪ್ರಶ್ನೆ ಕೇಳಿ ಮೈಸೂರು ಜಿಲ್ಲೆ ತಾಲೂಕು ಮಾಡೋ ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ಸರ್ ಈಗ ನೀವು ತೋಟಗಾರಿಕೆ ಇದರಲ್ಲಿ ಸಂಸ್ಕರಣೆ ಘಟಕಕ್ಕೆ ನೋಂದಣಿ ಆಗ್ಬೇಕಾದ್ರೆ ರೈತರು ಯಾವ ರೀತಿ ನೋಂದಣಿ ಮಾಡ್ಕೋಬೇಕು ಅಂತ ಒಂದು ಬೆಂಬಲ ಬೆಲೆ ಏನಾದ್ರೂ ಘೋಷಣೆ ಮಾಡ್ತೀರಿ ಅಂತ ಏನೇ ಪ್ರಶ್ನೆ ಗುರುಗಳ ಬೆಂಬಲ ಬೆಲೆ ಘೋಷಣೆ ಮಾಡುವುದು ನಮ್ಮ ಈಗಿನ ಯಾವುದೇ ಯೋಚನೆ ನಮ್ಮಲ್ಲಿಲ್ಲ ಅದು ಸಾಮಾನ್ಯವಾಗಿ ಯಾವ ಕಾಲದಲ್ಲಿ ಅದು ಕೊಯ್ಲು ಬರ್ತದೆ ಆವಾಗ ಅದರದ್ದು ಮಾರುಕಟ್ಟೆಯ ಏರುಪೇರುಗಳನ್ನು ನೋಡಿ ಸರ್ಕಾರ ಸೂಕ್ತ ಸಮಯದಲ್ಲಿ ನಿರ್ಧಾರ ತಗೊಳ್ಳುತ್ತೆ ನೀವು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ನೀವು ಸೋಸಲೆ ಗ್ರಾಮದವರಾಗಿರೋದ್ರಿಂದ ಟಿನರ್ಸಿಪುರದಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಗೆ ಹೋಗಿ ನೀವು ಯಾವುದನ್ನ ಸಂಸ್ಕರಣೆ ಮಾಡಬೇಕು ಅದಕ್ಕೆ ನೀವು ಯಾವ ಸಂಸ್ಕರಣಾ ಘಟಕವನ್ನು ನಿರ್ಮಾಣ ಮಾಡ್ತೀರಿ ಅದನ್ನ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಒಂದು ಅರ್ಜಿ ಕೊಟ್ರೆ ನಮಗೆ ಅವರು ಒಂದು ಸಂಸ್ಕರಣಾ ಘಟಕದ ಸಹಾಯಧನ ಬೇಕು ಅಂತ ನಮಗೆ ಕಳಿಸ್ತಾರೆ ನಾವು ನಿಮಗೆ ಅನುದಾನದ ಲಭ್ಯತೆ ಮೇಲೆ ನೋಡಿ ನಿಮಗೆ ಕೊಡ್ತೇವೆ ಸಾಮಾನ್ಯವಾಗಿ ಮೈಸೂರಿನಲ್ಲಿ ಸಂಸ್ಕರಣಾ ಘಟಕಗಳು ತೆರೆದ್ರೆ ನಾವು ಹೆಚ್ಚಿನ ಒತ್ತು ಮೈಸೂರುಗಳಿಗೆ ಕೊಡ್ತೇವೆ ಯಾಕಂದ್ರೆ ಕರಾವಳಿನಲ್ಲೇ ಜಾಸ್ತಿ ಸಂಸ್ಕರಣೆ ಇತ್ತೀಚೆಗೆ ಮಲೆನಾಡು ಮತ್ತು ಕರಾವಳಿಯಲ್ಲಿ ಆಗ್ತಿರೋದ್ರಿಂದ ಬಯಲುಸೀಮೆಯಲ್ಲಿ ಬಂದರೆ ನಾವು ತುಂಬ ಉತ್ಸುಕರಾಗಿದ್ದೇವೆ ಅಲ್ಲೂ ಕೂಡ ಸಂಸ್ಕರಣಾ ಘಟಕಗಳು ಬೇಕು ಅಂತೇಳಿ ನೀವು ಮಾಡೋದಾದ್ರೆ ಅಲ್ಲಿ ನಮ್ಮ ಸ್ಥಳೀಯವಾಗಿ ನರಸೀಪುರದ ತೋಟಗಾರಿಕೆ ಇಲಾಖೆಗೆ ಹೋಗಿ ತಾವು ನೋಂದಾಯಿಸಿಕೊಳ್ಳಿ ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಸರ್ ನಿಮಗೆ ತುಂಬಾ ತುಂಬಾ ಅಭಿನಂದನೆ ಗುರುಗಳೇ ಧನ್ಯವಾದ ಧನ್ಯವಾದ ಮುಂದಿನ ಕರೆ ಹಲೋ ಹಲೋ ಸರ್ ನಮಸ್ಕಾರ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸರ್ ತಮ್ಮ ಪ್ರಶ್ನೆ ಸರ್ ನಮ್ಮ ಪ್ರಶ್ನೆ ಬಾಳೆ ಬೆಳೆಗೆ ಈಗ ಈ ಚಳಿಗಾಲದಲ್ಲಿ ಸ್ವಲ್ಪ ಬಲ್ತು ಬಿಟ್ರೆ ಕಾಯಿ ಕಪ್ಪಾಗಿ ಕಪ್ಪಾಗ್ತದೆ ಸರ್ ಯಾವ ಕಾರಣ ಬಾಳೆಯಲ್ಲಿ ಕಪ್ಪು ಬರುವುದು ಎರಡು ಕಾರಣಕ್ಕೆ ಬರ್ತದೆ ಒಂದು ಬಿಸಿಲು ಜಾಸ್ತಿ ಆದಾಗ ಅದನ್ನ ಬಿಸಿಲಿಗೆ ಎಕ್ಸ್ಪೋಸ್ ನಿಮ್ಮಲ್ಲಿ ಬಳ್ಳಾರಿನಲ್ಲಿ ಬಿಸಿಲು ಜಾಸ್ತಿ ಆದಾಗ ಬಿಸಿಲು ಎಕ್ಸ್ಪೋಸ್ ಆದ್ರೆ ಕಪ್ಪು ಬರ್ತದೆ ಎರಡನೇದು ನೀವು ಕೊಯ್ಲು ನಂತರ ಅದನ್ನ ಯಾವ್ದಾದ್ರು ಒಂದು ಮೆಟಲ್ ಅಂದ್ರೆ ನೀವು ಕಬ್ಬಿಣ ಇರ್ಬೋದು ಅಥವಾ ನೀವು ಒಂದು ನಿಮ್ಮ ಅಲ್ಯೂಮಿನಿಯಂ ಪಾತ್ರೆ ಇರ್ಬೋದು ಇಂಥದ ಕಡೆಗೆ ಅದನ್ನ ಸೋಕ್ಸುವ ಹಾಗೆ ಇಟ್ಟರೆ ಅದು ಕಪ್ಪಾಗ್ತದೆ ಮೂರನೇದು ಅದರಲ್ಲಿ ಯೂರಿಯಾದ ಅಂಶ ಜಾಸ್ತಿ ಕೊಟ್ರೆ ಅಂದ್ರೆ ನೀವು ಗೊನೆ ಬಂದ ಮೇಲೆ ಯೂರಿಯಾದ ಅಂಶ ಜಾಸ್ತಿ ಆದ್ರೆ ಆ ತೊಟ್ಟುಗಳು ಕಪ್ಪು ಬರ್ತದೆ ಸೊ ಈ ಮೂರು ಕಾರಣಗಳಿಗೆ ಬರ್ತದೆ ಅದು ನಿಮ್ಮಲ್ಲೇ ಇದೆ ನೀವು ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಬಿಸಿಲು ಜಾಸ್ತಿ ಇದ್ದಾಗ ನೀವು ಗೊನೆ ಬಂದ್ರೆ ಅದಕ್ಕೆ ಅದರದ ಗರಿನೇ ಮುಚ್ಚೋದಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ಸರ್ ಇನ್ನೊಂದು ಪ್ರಶ್ನೆ ದಾಳಿಂಬೆಯಲ್ಲಿ ಈಗ ಕಾಯಿ ಬಂದಿರುತ್ತೆ ಸರ್, ಬಲ್ತಿರ್ತಾರ ಟೈಪ್ ಬಲ್ತಿರ್ತಾರ ಸರ್, ಸಿಳಿಬಿಟ್ಟಿರ್ತಾರ ಸರ್, ಅದು ತಿನ್ನೋದಕ್ಕೆ ಯೋಗ್ಯತೆ ಇದೆ ಅಂತ. ಸ್ಪ್ಲಿಟ್ಟಿಂಗ್ ಆಗ್ತಾ ಇದೆ, ನೀರ್ ಜಾಸ್ತಿ ಆಗುತ್ತೆ. ಇನ್ನೊಂದು ಆಂಥ್ರೋಕ್ನೋಸ್ ಅಂತ ಒಂದು ರೋಗ ಬರ್ತದೆ, ಅದು ಕೂಡ ಬಾಯಿ ಬಿಟ್ಬಿಡ್ತದೆ. ಸೊ ಅದಕ್ಕೆ ನೀವು ಒಂದು ನಮ್ಮ ಸ್ಥಳೀಯ ಅಧಿಕಾರಿಗಳನ್ನ ಭೇಟಿ ಮಾಡಿ ತೋರಿಸಿದ್ರೆ ಅವರು ಏನೂ ಆಗಿದೆ, ಇದು ವೆದರ್ ಔಷಧಿ ಹೊಡಿಬೇಕಾಗುತ್ತಾ ಅಥವಾ ಅದ ಈಗ ದಾಳಿಂಬೆಗಳಿಗೆ ಒಂದು ಕವರ್ ಮುಚ್ಚೋದಕ್ಕೆ ಒಂದು ಕಾಟನ್ ಟೈಪ್ ಬರ್ತದೆ, ಹಣ್ಣುಗಳನ್ನು ಪ್ರತಿ ಹಣ್ಣುಗಳನ್ನು ಕವರ್ ಮಾಡಬಹುದು, ಯಾಕಂದ್ರೆ ಅದು ಜಾಸ್ತಿ ರೇಟ್ ಸಿಗೋದ್ರಿಂದ ಆ ಹಣ್ಣುಗಳನ್ನು ಕವರ್ ಮಾಡೋದು ಉತ್ತಮ ಅದನ್ನ. ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ, ತಮ್ಮ ಹೆಸರು? ರಾಮಚಂದ್ರ ಸರ್. ಎಲ್ಲಿಂದ ತಾವು ಮಾತಾಡ್ತಿರೋದು? ನಂದೇವ ತಾಲೂಕು ಬಿಳಿಗೆರೆ ಇದೆ ಸರ್. ಹಾ, ತಮ್ಮ ಪ್ರಶ್ನೆ? ಪ್ರಶ್ನೆ ಸರ್, ನಮ್ದು ಮೈಸೂರು ಆಕಾಶವಾಣಿಯಲ್ಲಿ ನಮ್ಮ ನಂಬರ್ SMS ಬ್ಯಾಟ್ರಿ ಹಾಕ್ಬಿಟ್ರ ಸರ್. ಹಾ, ಅದರಿಂದ ನಾವು ಇದ್ರ ಬಗ್ಗೆ ಮಾತಾಡಕ್ಕೆ ನಾವು ಫೋನ್ ಮಾಡಿದ್ವಿ ಸರ್. ಅಲ್ಲ, ನಿಮ್ಮ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಪ್ರಶ್ನೆ ಯಾವ್ದಿಲ್ಲ? ಯಾವ್ದಿಲ್ಲ ಸರ್, ಅದಕ್ಕೆ ಆಲೋಚನೆ ಮಾಡಿದ್ವಿ ಸರ್. ಆಯ್ತು ಸರಿ ಸರ್. ಹಲೋ, ಮುಂದಿನ ಕರೆ. ಹಲೋ ಖಂಡಿತ ಆಯ್ತು ಸರ್. ಈ ಸಂಸ್ಕರಣಾ ಘಟಕ ಮತ್ತು ಕೋಳೋತ್ತರಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಹಲೋ, ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ, ನಮಸ್ತೆ ರೀ. ನಮಸ್ತೆ, ಶಿವಲಿಂಗ ಹಿರೇಮಠ ಮಾತಾಡಿದ್ರೆ ಸರ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಟ್. ಹಾ, ಹಿರೇಮಠ ಅವ್ರೆ, ತಮ್ಮ ಪ್ರಶ್ನೆ? ಸರ್, ತೋಟಗಾರಿಕೆ ಬೆಳೆ ಬಗ್ಗೆ ಐತ್ರಿ. ಹೌದು, ಏನ್ ನಿಮ್ ಪ್ರಶ್ನೆ? ಸರ್, ನಮ್ದು ಈ ನಮ್ಗದು ಒಂದ್ ಸ್ವಲ್ಪ ಜವಳು ಭೂಮಿ ಆಗ್ತಂದ್ರೆ ಯಾವ ತೋಟಗಾರಿಕೆ ಬೆಳೆಗೆ ಬೆಳೆ ಬೆಳೆದ್ರೆ ಅನುಕೂಲ ಆಗ್ತಂತ ಸರ್ ಕೇಳ್ಬೇಕೆ. ಜವಳು ಭೂಮಿ, ನಾಗರಾಜ್ ಸರ್ ಅವರು, ನಾಗರಾಜ್ ಅವರು, ಜವಳು ಭೂಮಿಯಲ್ಲಿ ಬೆಳೆ ಬೆಳೀತೀವಿ ಅಂತ ಅನ್ನೋದಕ್ಕಿಂತ ನೀವು ಅದರದ್ದು ಸಾರ ರಸಸಾರ ಎಷ್ಟಿದೆ ಅಂತ ಹೇಳಬೇಕು. ಅದು 8 ಮತ್ತೆ ನಂತರ 8 ಜಾಸ್ತಿ ಇದ್ರೆ ನೀವು ಯಾವುದೇ ಬೆಳೆನ ಬೆಳೆಯಲಿಕ್ಕೆ ಆಗುದಿಲ್ಲ. ಮೊದಲು ನೀವು ಮಣ್ಣನ್ನ ಸಂಸ್ಕರಿಸಬೇಕು, ಅದರದ್ದು ರಸಸಾರವನ್ನ ನೀವು 7 ಹತ್ರ ತರಬೇಕು. ಅದಕ್ಕೆ ನಿಮ್ಗೆ ಜಿಪ್ಸಮ್ ಲವಣ ಹಾಕ್ತಾರೆ, ಮತ್ತೆ ಬಸಿವಿಕೆ ಅಂದ್ರೆ ನೀರನ್ನ ಭೂಮಿಯ ಒಳಗಡೆ ಪೈಪ್ಗಳನ್ನ ಬಸಿ ಪೈಪ್ಗಳನ್ನ ಹಾಕಿ ಅದನ್ನ ಬಸಿಯೋ ತರ ಚೆನ್ನಾಗಿ ಬಸಿಬೇಕು. ಆ ರೀತಿ ಮಾಡಿದ ನಂತರ ಅದರದ ರಸಸಾರ ನೀವು ಜಿಪ್ಸಮ್ ಅನ್ನ ಅದನ್ನ ಉಪಯೋಗಿಸ್ತಾ ಹೋದ್ರೆ ಅದರ ರಸಸಾರ 7 ಹತ್ರಕ್ಕೆ ಬರ್ತದೆ. ಆವಾಗ ನೀವು ನಿಮ್ಮ ಆ ಲೋಕಲ್ ಅಲ್ಲಿ ಏನು ಸ್ಥಳೀಯವಾಗಿ ಬೆಳೆಗಳು ಯಾವುದೇ ಬೆಳೆ ಇದ್ರೂ ಬೆಳಿಬಹುದು. ನೀವು ರಸಸಾರ ಅದೇ ಬಸಿಗಾಲುವೆ ತುಂಬಾ ನೀರ್ ಚೆನ್ನಾಗಿ ಬಸಿಬೇಕು, ನೀರನ್ನ ನಿಲ್ಲಿಸಬಾರದು. ಆಳವಾಗಿ ಅದನ್ನ ಸರಾಗವಾಗಿ ನೀರು ಹರಿದು ಹೋಗುವಂತೆ ಅವಾಗ ಅವಾಗ ನೀವು ಅದನ್ನ ಬಸಿಗಾಲುವೆನ ತೋರ್ತಾ ಇರಬೇಕು. ಮತ್ತೆ ಜಿಪ್ಸಮ್ ಅನ್ನ ಯೂಸ್ ಮಾಡಬೇಕು. ಜಿಪ್ಸಮ್ ಅಂದ್ರೆ ಅದು ಔಷಧಿ ಇದ್ರಲ್ಲಿ ರಾಸಾಯನಿಕ ಗೊಬ್ಬರದಲ್ಲಿ ಅಂಗಡಿಗಳಲ್ಲಿ ಸಿಗ್ತವೆ. ಅದನ್ನ ನೀವು ಎಷ್ಟು ರಸಸಾರ ಇದೆ ಅದ್ರ ಪ್ರಮಾಣದಲ್ಲಿ ನೀವು ಮಣ್ಣನ್ನ ಪರೀಕ್ಷೆ ಮಾಡಿಸಿದ್ರೆ ಅವರೇ ಹೇಳ್ತಾರೆ ಎಕರೆಗೆ ಎಷ್ಟು ಹಾಕ್ಬೇಕು ಅಂತ. ಹೌದು ಹೌದು ಹೌದು. ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ, ನಾವು ರಾಯಬಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡುದ್ರಿ. ಹೇಳಿ ನಿಮ್ ಪ್ರಶ್ನೆ. ನಮ್ದ ಹೋದ್ರಿ ಮಾವಿನ ಗಿಡದಾಗೆಲ್ಲ ಹಣ್ಣಲ್ಲಿ ಹುಳಕಾಯಿ ಹೋದ್ರಿ ಸರ್. ಮೊದಲನೇ ಕಾರ್ಯಕ್ರಮದ ಮೊದಲನೇದಲ್ಲಿ ನಮ್ಮ ಪರಶುಮೂರ್ತಿ ಅವರು ಹೇಳಿದ್ರು, ನಾಗರಾಜ್ ಅವರು ಕೂಡ ಹೇಳ್ತಾ ಇದ್ರು. ಏನ್ ಸರ್ ಇದಕ್ಕೆ ಪರಿಹಾರ ಏನಂತೀರಾ? ನೀವು ಹುಳ ಬರೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ನಿಮ್ಮ ಮೊಟ್ಟೆ ಇಡುತ್ತೆ, ಒಂದು ಫ್ರೂಟ್ ಫ್ಲೈ ಅಂತೀವಿ, ಊಜಿ ನೊಣ ಅಂತೀವಲ್ಲ ಆತರ, ಅದು ಮೊಟ್ಟೆ ಇಡುತ್ತೆ. ಅದು ಸ್ಕಿನ್ ಮೇಲೆ ಕಾಣಿಸೋದಿಲ್ಲ, ಅದು ಒಳಗಡೆ ಪಲ್ಪಲ್ಲಿ ಹಾಕುತ್ತೆ, ಅದರಿಂದ ಹುಳ ಜಾಸ್ತಿ ಆಗ್ತದೆ. ಅದರಿಂದ ಏನ್ ಮಾಡ್ಬೇಕು ಅಂದ್ರೆ, ಒಂದು ಫೆರಮೋನ್ ಟ್ರಾಪ್ಸ್ ಅಂತ ಬರುತ್ತೆ, ಮೋಹಕ ಬಲೆಗಳು ಅಂತ, ಅಲ್ಲಿ ನಮ್ಮ ಇಲಾಖೆನಲ್ಲಿ ಕೊಡ್ತಾರೆ ಸಬ್ಸಿಡಿ ದರದಲ್ಲಿ. ಅವುಗಳನ್ನ 1-8 ಪ್ರಮಾಣದಲ್ಲಿ ಅವನ್ನ ಹಾಕ್ಬೇಕು. ಹಾಕಿದ್ರೆ ಅದು ಗಂಡು ಹುಳುಗಳನ್ನ ಅಟ್ರಾಕ್ಟ್ ಮಾಡುತ್ತೆ, ಕಡಿಮೆ ಆಗುತ್ತೆ. ಆಮೇಲೆ ನೀವು ಸಿಗ್ತದೆ. ಆಮೇಲೆ ಭೂಮಿಗೆ ನೀವು ಬೇವಿನ ಹಿಂಡಿ ಹಾಕ್ಬೇಕು. ಹಾಕ್ಬೇಕು ಹಾಕ್ಬೇಕು ಹ್ಞೂ ಹಾಕಿಲ್ಲ ಸರ್ ಮುಂದಿನ ಈ ಸಲ ಹಾಕ್ತೇವ್ರಿ. ಓಕೆ ಓಕೆ ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಮುಂದಿನ ಕರೆ ಕರೆ ಖಂಡಿತ ಆಗಿದೆ ಸರ್. ಈ ಒಂದು ಸಂಸ್ಕರಣೆ ಘಟಕ ಅಥವಾ ಶೀತಲೀಕರಣ ಒಂದು ಘಟಕಗಳಿಗೆ ಏನು ಸ್ಥಾಪನೆ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ತರಬೇತಿ ತುಂಬಾ ಮುಖ್ಯ ಆಗುತ್ತೆ. ಯಾವ ತರ ತರಬೇತಿಗಳನ್ನು ತಮ್ಮ ಇಲಾಖೆಯಲ್ಲಿ ಮಾಡ್ತಿದ್ರೆ ಹೇಗೆ ಮಾಡ್ತಿದ್ರೆ? ತರಬೇತಿ ವಿಚಾರಕ್ಕೆ ಬಂದ್ರೆ ನಾವು ಖಂಡಿತವಾಗಿ ಅವರು ಯಾವ ಒಂದು ಉದ್ಯಮ ಮಾಡಬೇಕು ಅಂತಾರೆ ಅದ್ರ ಬಗ್ಗೆ ತರಬೇತಿ ಕೊಡ್ತೇವೆ. ಮತ್ತೆ ನಾವು ಅದನ್ನ ಎಲ್ಲಿ ತರಬೇತಿ ಇನ್ನೂ ಉತ್ತಮವಾಗಿ ಸಿಗುತ್ತೆ ಅಂದ್ರೆ ಟೆಕ್ನಾಲಜಿ ಬೇಕಾಗುತ್ತೆ, ತಂತ್ರಜ್ಞಾನ ಎಲ್ಲಿ ಸಿಗುತ್ತೆ ಅನ್ನೋದು ನಾವು ಅವ್ರಿಗೆ ಹೇಳ್ತೀವಿ. ಮತ್ತೆ ನಾವು ನಮ್ಮಿಂದ ಏನು ಸಹಕಾರ ಸಿಗುತ್ತೆ ಅದೆಲ್ಲವನ್ನು ನಾವು ಅವ್ರಿಗೆ ಹೇಳಿ ತರಬೇತಿನೇ ಕೊಡ್ತೀವಿ. ಜೊತೆಗೆ ಅವರು ಬ್ಯಾಂಕ್ ಇದು ಲೋನ್ ಮಾಡಬೇಕಾಗ್ತದೆ. ಯಾವುದೇ ಒಂದು ಪ್ರೋಗ್ರಾಮ್ ಇದ್ರು ಈ ಕಾರ್ಯಕ್ರಮಗಳಿಗೆ ಬ್ಯಾಂಕ್ ಲೋನ್ ನ ಅವಶ್ಯಕತೆ ಇದೆ. ಆ ಬ್ಯಾಂಕ್ನವರು ಕೂಡ ಅಪ್ರೈಸಲ್ ಮಾಡುವಾಗ ಅವರು ಕೂಡ ಟ್ರೈನಿಂಗ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರು ಸರ್ಟಿಫಿಕೇಟ್ ಟ್ರೈನಿಂಗು ಕೂಡ ಮಾಡ್ಕೋಬಹುದು. DFRL ಇರಬಹುದು, CFTRA ಇರಬಹುದು, ಈ ರೀತಿ ಈ ಯೋಜನೆಗಳು. ಮತ್ತೆ ನಮ್ಮ ಯೂನಿವರ್ಸಿಟಿನಲ್ಲಿ ಈ ರೀತಿ ಸಂಸ್ಥೆಗಳಲ್ಲಿ ತರಬೇತಿ ಕೊಡ್ತಾರೆ. ನಾವು ಕೂಡ ತರಬೇತಿನ ಆಗಾಗ್ಗೆ ಕೆಲವು ವಿಷಯದ ಬಗ್ಗೆ ನಾವು ಆರ್ಗನೈಸ್ ಮಾಡ್ತೇವೆ. ಹೆಚ್ಚು ಜನ ಬಂದ್ರೆ ನಾವು ಯಾವುದೇ ಉದ್ಯಮದ ಬಗ್ಗೆನೂ ನಾವು ತರಬೇತಿ ಕೊಡ್ತೇವೆ. ಆ ತರಬೇತಿ ಪಡ್ಕೊಂಡು ಬ್ಯಾಂಕಿನ ಮುಖಾಂತರ ಸಾಲ ಸೌಲಭ್ಯ ಮಾಡಿಕೊಂಡು ಮಾಡಬಹುದು. ನಾಗರಾಜ್ ಸರ್ ಅವರೇ, ವಿಶೇಷವಾಗಿ ಏನು ಮಾವು ವಿಷಯಕ್ಕೆ ಬಂದಾಗ ಈ ಏನು ಕೊಯ್ಲು ಮಾಡುವಂತಹ ಸಮಯದಲ್ಲಿ ಯಾವ ತರದ ಮುಂಜಾಗ್ರತೆಗಳನ್ನು ವಹಿಸಿದ್ರೆ ಮುಂದಿನ ಒಂದು ಹಂತದಲ್ಲಿ ಅದು ಹಾಳಾಗೋದಿಲ್ಲ, ಅದನ್ನು ಸಂಸ್ಕರಣೆಗೆ ಸುಲಭ ಆಗತ್ತೆ ಅಥವಾ ಮಾರುಕಟ್ಟೆ ಸುಲಭ ಆಗತ್ತೆ ಅಂತೀರಾ, ಏನು ಅಂತ? ಕೊಯ್ಲಿನಲ್ಲಿ ಪ್ರಮುಖವಾಗಿ ನಾವು ಬಿಸಿಲು ಬರೋಕ್ಕಿಂತ ಮುಂಚೆನೆ ಕೊಯ್ಲು ಮಾಡಬೇಕು. ಆಮೇಲೆ ತೊಟ್ಟನ್ನು ಒಂದು ಇಂಚಷ್ಟು ಬಿಟ್ಟು ಕಟ್ ಮಾಡಬೇಕು. ಅವಾಗ ಏನಂದ್ರೆ ಸೋನೆದು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಮಾರುಕಟ್ಟೆಗೆ ತಗೊಂಡೋಗ್ಬೇಕಾದ್ರೆ ಅದನ್ನ ಕ್ರೇಟ್ಸ್ ಅಲ್ಲಿ ತಗೊಂಡೋಗ್ಬೇಕು. ಹ್ಯಾಂಡ್ಲಿಂಗ್ ಸ್ವಲ್ಪ ಸೂಕ್ಷ್ಮವಾಗಿ ಮಾಡಬೇಕು. ಎತ್ತಾಕೋದು, ಎಸೆಯೋದು ಆ ತರ ಮಾಡಬಾರದು. ಹ್ಯಾಂಡ್ಲಿಂಗ್ ನೀಟಾಗಿ ಮಾಡಿದ್ರೆ ಮಾರಾಟಗಾರರು ಕೂಡ ರೇಟ್ ಜಾಸ್ತಿ ಕೊಡ್ತಾರೆ. ಕ್ರೇಟ್ ಅಲ್ಲಿ ಅವ್ರು ತಗೊಂಡೋದ್ರೆ ಒಂದು ಕಿಲೋಗೆ 2-5 ರೂಪಾಯಿವರೆಗೆ ಹೆಚ್ಚಿಗೆ ಸಿಗ್ತದೆ ಅವರಿಗೆ ಹಣ. ಅಂದ್ರೆ ಅವರು ಕೂಡ ಸಂಸ್ಕರಣೆ ಮಾಡಿ ಅದನ್ನ ಮಾರಾಟ ಮಾಡಲಿಕ್ಕೆ ಕೂಡ ಅದು ಸೂಕ್ತ ಆಗ್ತದೆ. ಆಮೇಲೆ ಪ್ರೆಸೆಂಟೇಷನ್ ಕೂಡ ಚೆನ್ನಾಗಾಗ್ತದೆ. ಮತ್ತೆ ಇನ್ನೊಂದು ಈ ಮಾವಿನಲ್ಲಿ ವಿಶೇಷವಾಗಿ ಮಾವಿನಲ್ಲಿ ಕೊಯ್ಲು ಸಂದರ್ಭ ಬಂದಾಗ ಕೊಯ್ಲನ್ನ ಪ್ರತಿಯೊಂದು ಹಣ್ಣನ್ನು ಆ ಕಲ್ಲು ಏನು ಹಾರ್ವೆಸ್ಟರ್ ಇದೆ ಅದ್ರ ಮುಖಾಂತರನೇ ಆಗ್ಬಹುದು ಅಥವಾ ಕೈಯಲ್ಲಿ ಆಗ್ಬಹುದು, ಆ ರೀತಿ ಒಂದೊಂದು ಹಣ್ಣನ್ನು ನಾವು ಕುಯ್ದ್ರೆ ಅದು ನಮಗೆ ಲಾಸಸ್ ತುಂಬಾ ಕಡಿಮೆ ಆಗ್ತದೆ. ಇವ್ರೆ ನಾವೇನ್ ಮಾಡ್ತೀವಿ, ಮರನ ಅಳ್ಳಾಡಿಸಿ ಉದುರಿಸೋದು, ಅದು ಕೆಳಗೆ ಬೀಳುವಾಗ ಮಾಡೋದು. ಹಣ್ಣುಗಳು ಯಾವುದೇ ಕಾರಣಕ್ಕೂ ಮೇಲಿಂದ ಕೆಳಗೆ ಬೀಳಬಾರದು. ಕೆಲವರು ಕೋಲಿಂದ ಹೊಡಿತಾರೆ, ಕೋಲಿಂದ ಒಡೆದು ಬೀಳಿಸ್ತಾರೆ, ಈ ರೀತಿ ಎಲ್ಲ ಇದೆ. ಟ್ರ್ಯಾಕ್ಟರ್ ಹೋಗಿ ಅದನ್ನ ಮುಂದಿನ ಇದರಲ್ಲಿ ಅಲುಗಾಡಿಸಿ ಉದುರಿಸೋದು, ಈ ರೀತಿ ಎಲ್ಲ ಆದ್ರೆ ಅದು ಖಂಡಿತ ಆ ಹಣ್ಣು ಕೆಳಗೆ ಬಿದ್ದ ತಕ್ಷಣ ಆ ಬಿದ್ದ ಭಾಗ ಹೇಟಾಗುತ್ತೆ, ಅದು ಹಣ್ಣು ಪೂರ್ತಿ ಆಗುದಿಲ್ಲ, ಹಣ್ಣಾಗೋ ಹೊತ್ತಿಗೆ ಅದು ಕೊಳಿಯಕ್ಕೆ ಶುರುವಾಗ್ತದೆ. ಸೊ ಇದು ನಾವು ಬಾರಿ ಎಚ್ಚರಿಕೆ ವಹಿಸಬೇಕು. ಮತ್ತೆ ಇವರು ಹೇಳಿದಾಗೆ ಲಾರಿನಲ್ಲಿ ತುಂಬಿಕೊ ಬಂದ್ಬಿಡೋದು, ಅದಕ್ಕಿಂತ ಕ್ರೇಟ್ಗಳನ್ನ ಯೂಸ್ ಮಾಡಿದ್ರೆ ಅದರಲ್ಲೂ ಕೂಡ ನಮಗೆ ಪೋಸ್ಟ್ ಹಾರ್ವೆಸ್ಟ್ ಏನು ಕೊಯ್ಲೋತ್ತರ ಲಾಸಸ್ ಏನಿದೆ ಅದನ್ನು ತಡಿಬಹುದು. ಇದು ನಾವು ಅತ್ಯವಶ್ಯಕವಾಗಿ ಈ ಮಾವಿನಲ್ಲಿ ಆಗಲೇಬೇಕು. ಕ್ರೇಟ್ಸ್ಗಳು ಕೂಡ ಸಬ್ಸಿಡಿ ದರದಲ್ಲಿ ಇಲಾಖೆ ಒದಗಿಸ್ತಾ ಇದೆ ಆರ್ಕೆವಿ ಯೋಜನೆಯಲ್ಲಿ. ವಿಶೇಷವಾಗಿ ಮಾವು ಆಗಬಹುದು, ತರಕಾರಿ ಆಗಬಹುದು, ಅಥವಾ ಹೂವು ಹಣ್ಣು ಏನೇ ಆಗಿದ್ರು ಸುಮಾರು ಕಡೆ ನಾವು ನೋಡ್ತಾ ಇರ್ತೀವಿ, ಕೊಯ್ಲು ಮಾಡಿಬಿಟ್ಟು ಸರಾಸಗಟಾಗಿ ಎಲ್ಲ ಲಾರಿಗೂ ಟೆಂಪೋಗೂ ತುಂಬಿಕೊಂಡು ಹೋಗ್ಬಿಟ್ಟು ಮಾರ್ಕೆಟ್ನಲ್ಲಿ ಅಲ್ಲಿ ಲಾಟ್ ಮಾಡಿ ಮಾರುವಂತದ್ದು, ಇದರಲ್ಲಿ ವಿಂಗಡಣೆ ಮಾಡುವಂತದ್ದು ಅಥವಾ ಹಾಳಾದಿದ್ದನ್ನು ಅಲ್ಲೇ ಬೇರ್ಪಡಿಸುವಂತದ್ದು, ಇದು ಯಾವ ತರ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಈ ನಿರ್ವಹಣೆ ಮತ್ತು ಸಂಸ್ಕರಣೆಯಲ್ಲಿ ಅಂತೀರಾ? ಈಗ ಗ್ರೇಡಿಂಗ್ ನಾವೇನು ಗ್ರೇಡಿಂಗ್ ಮಾಡ್ತೀವಿ, ಗ್ರೇಡಿಂಗ್ ಮಾಡೋದ್ರಿಂದ ಮೌಲ್ಯವರ್ಧನೆ ಆಗುತ್ತೆ. ಇಲ್ಲಾಂದ್ರೆ ಮಾರುಕಟ್ಟೆನಲ್ಲಿ ಒಂದು ಸಣ್ಣದು ಸಿಕ್ಕಿದ್ದು ಅಥವಾ ಅವ್ರಿಗೆ ಅದು ಸರಿ ಇಲ್ಲ ಅನ್ನೋದೊಂದು ಸಿಕ್ಬಿಟ್ರೆ ಏನಾಗುತ್ತೆ, ಅದಕ್ಕೆ ಸಾರಸಟ್ಟಾಗಿ ಒಂದೇ ಕಡಿಮೆ ಬೆಲೆ ಕೊಟ್ಬಿಡ್ತಾರೆ. ಸೊ ಆದ್ರಿಂದ ಬೆಟರ್ ಅಂದ್ರೆ ಗ್ರೇಡ್ ಮಾಡೋದು, ವಿಂಗಡಣೆ ಮಾಡಿ ವರ್ಗೀಕರಣ ಮಾಡಿ ಮಾರೋದು ಬೆಸ್ಟ್. ಆಯ್ತು, ಇದುವರೆಗೆ ನಮ್ಮ ಕೇಳುಗರಿಗೆ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಮಾಹಿತಿ ಹಾಗೂ ಉತ್ತರಗಳನ್ನು ನೀಡಿದ್ದಕ್ಕೆ ತಮಗೆ ಕೇಳುಗರ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮಸ್ಕಾರ. ನಿಮಗೂ ಧನ್ಯವಾದ. ರಾಷ್ಟೀಯ ತೋಟಗಾರಿಕೆ ಅಭಿಯಾನ ಕೊಯ್ಲೋತ್ತರ ನಿರ್ವಹಣೆ ಹಾಗೂ ಸಂಸ್ಕರಣೆ ಆಧಾರಿತ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಕರ್ನಾಟಕ ರಾಜ್ಯ ತೋಟಗಾರಿಕೆ ಮಿಷನ್ ಏಜೆನ್ಸಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಕೆಎಂ ಪರಶಿವಮೂರ್ತಿ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ದಿ ಮತ್ತು ಮಾರುಕಟ್ಟೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಸಿಜಿ ನಾಗರಾಜ್. ಈ ಕಾರ್ಯಕ್ರಮದ ಪ್ರಸ್ತುತಿ ಕೃಷ್ಣಪ್ಪ ಕೆವಿ. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:10 ಪ್ರಚಲಿತ ವಿದ್ಯಮಾನ ಸುದ್ದಿ ವಿಶೇಷ, ಪ್ರಸ್ತುತಿ ರುಮಾನಾ ಜಿಎಸ್. 6:30 ರಸವಾರ್ತೆ, 6:51 ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಹಾಸನ ತಾಲೂಕು ಹೂವಿನಹಳ್ಳಿಯ ಪ್ರಗತಿಪರ ಕೃಷಿಕ ಎಚ್ಎನ್ ಮಧುಸೂದನ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:21 ಚಿತ್ರಗೀತೆಗಳು, 7:45 ಬೆಂಗಳೂರು ಟೆಕ್ ಶೃಂಗಸಭೆ 2022 ಬಾನುಲಿ ವರದಿ, ಪ್ರಾಯೋಜಕರು ಕರ್ನಾಟಕ ಇನ್ನೋವೇಷನ್ ಮತ್ತು ಟೆಕ್ನಾಲಜಿ ಸೊಸೈಟಿ, ಎಲೆಕ್ಟ್ರಾನಿಕ್ಸ್ ವಿಭಾಗ, ಐಟಿ, ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಸರ್ಕಾರ. 8:00 ಕ್ಷಿತಿಜ ಲಿಟರರಿ ಗುರು, ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಕವಿ ಲೇಖಕ ಕೃಷ್ಣಮೂರ್ತಿ ಬಿಳಿಗೆರೆ, ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಡಾ ಬಸ್ಸು ಬೇವಿನಗಿಡದ್. 9:15 ಕನ್ನಡದಲ್ಲಿ ಭಾಷಣ, ಕನ್ನಡ ಭಾಷೆಯನ್ನು ಬೆಳೆಸುವ ಹೆಜ್ಜೆಗಳು, ಈ ಕುರಿತು ಮಾತನಾಡುತ್ತಾರೆ ಗೊರೂರು ಶಿವೇಶ್. 9:30 ನಮ್ಮ ನಿಲಯದಿಂದ ರೂಪಕ ಎನಿತು ಇನಿದು ಈ ಕನ್ನಡ ನಾಡು, ರಚನೆ ಡಾ ಬಿಎಸ್ ಪ್ರಣತಾರ್ಥಿ ಹರನ್, ನಿರ್ಮಾಣ ಡಾ ವಿಜಯ್ ಹರನ್. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಾನಪದ ವೈವಿಧ್ಯ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಚಿಂತನ ಶಶಿಲೇಖ ಅವರಿಂದ, 6:15 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:45 ರೈತರಿಗೆ ಸಲಹೆ, 6:50 ಮತ್ತು 7:15 ಭಾವಗೀತೆಗಳು, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, 7:50 ಸವಿಗಾನ, 8:30 ಪದ ಸಂಪದ.